ರಸ್ತೆ ನಿಯಮಗಳನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ. ನಿಮ್ಮೆದುರಿಗೆ ಅಪಘಾತ ಸಂಭವಿಸಿದಲ್ಲಿ ತಕ್ಷಣ ಸ್ಪಂದಿಸಿ, ಮಾನವೀಯತೆ ಮರೆಯದಿರಿ. ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಿ. ಆ ಜೀವಕ್ಕೆ ಮೊದಲ 10-20 ನಿಮಿಷಗಳು ಅತಿ ಅಮೂಲ್ಯ. ಚಿಕಿತ್ಸೆ ಕೊಡಿಸುವುದು ಪ್ರತಿಯೊಬ್ಬನ ಕರ್ತವ್ಯ. ಕೋರ್ಟ್ ಆದೇಶದಂತೆ ಆಸ್ಪತ್ರೆಯವರಾಗಲಿ ಪೊಲೀಸ್ ಇಲಾಖೆಯಾಗಲಿ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ಬಯಸುವುದಿಲ್ಲ. ಕೋರ್ಟ್ ಕಚೇರಿ ಅಲೆಯಬೇಕಾದ ಯಾವ ಭಯವೂ ಇಲ್ಲ. ಜೀವ ಉಳಿಸಿ, ಮಾನವೀಯತೆ ಮೆರೆಯಿರಿ. ಜೀವ ಉಳಿಸಿ, ಮಾನವೀಯತೆ ಮರೆಯದಿರಿ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರೆಲ್ಲ ಶರಣು ಶರಣಾರ್ಥಿಗಳು, ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳನ್ನು ಕುರಿತು ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮದ ಪ್ರಗತಿಪರ ಕೃಷಿಕ ಎಚ್ ವಿ ಸಜ್ಜನ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಯನ್ನು ಕೇಳುತ್ತೀರಿ. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ. ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲಪ್ಪ. ಯೋಚನೆ ಮಾಡ್ಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM, ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕ್ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಸಮಗ್ರ ಕೃಷಿಯ ಅನುಭವಗಳನ್ನು ಕುರಿತು ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮದ ಪ್ರಗತಿಪರ ಕೃಷಿಕ ಎಚ್ ವಿ ಸಜ್ಜನ್ ಅವರೊಂದಿಗೆ ಸಂದರ್ಶನ. ರೈತ ಬಂದವರೇ, ಇದಿನ ನಮ್ಮ ಜೊತೆ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮದ ಪ್ರಗತಿಪರ ಕೃಷಿಕರು ಹಾಗೂ ಅರಣ್ಯ ಕೃಷಿಕರು ಆದ ಸಜ್ಜನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಸಜ್ಜನ್ ಅವರೇ, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸಜ್ಜನ್ ಅವರೇ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾನು ಕೃಷಿ ಬದುಕು ಇವಾಗ 35 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಸುಮಾರು 26 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ. ಇದಕ್ಕೆ ಪ್ರೇರಣೆ ಅನೇಕ ಕೃಷಿ ದಿಗ್ಗಜರು, ನಾರಾಯಣ ರೆಡ್ಡಿ ಅವರು, ಪುರುಷೋತ್ತಮ ರಾಯರು, AP ಚಂದ್ರಶೇಖರ್, ಈಗ ಇಕ್ರಾ ಸಂಸ್ಥೆ, ಬೈಪ್ ಸಂಸ್ಥೆ, ಎಲ್ಲರೂ ನನ್ನ ರಾಸಾಯನಿಕದಲ್ಲಿ ಬಿದ್ದನಿಗೆ ಎದ್ದೇಳಿಸಿಬಿಟ್ರು ಸರ್. ಈಗ ವಿದ್ಯಾಭ್ಯಾಸ ಎಲ್ಲವರು ಮಾಡಿದ್ರಿ? MA ಕನ್ನಡ, 2ನೇ ವರ್ಷ ಅನುತ್ತೀರ್ಣ. ನಾನು ಆ ಕಡೆ ತಿರುಗಿ ನೋಡಿಲ್ಲ ಸರ್, ಕೃಷಿಗೆ ಬಂದ್ಬಿಟ್ಟೆ. ಈಗ ಇಷ್ಟೊಂದು ಓದಿ ಕೃಷಿ ಬದುಕಿಗೆ ಬಂದಿರ, ನಾವು ಸಾಕಷ್ಟು ಜನ ರೈತರನ್ನ ಮಾತಾಡಿಸ್ಬೇಕಾದ್ರೆ ಹೇಳ್ತಾರೆ, ಏನ್ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತ. ಇದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಲಾಭಕ್ಕಿಂತ ಮುಖ್ಯ ನಮ್ಮ ಭೂಮಿ ಉಳಿಬೇಕು, ನಮ್ಮ ಹಳ್ಳಿ ಬೆಳಗಬೇಕು, ಇವೆಲ್ಲ ಚೆನ್ನಾಗಾದಾಗ ಅದೇ ಲಾಭ ಅಲ್ಲ ಸರ್. ಒಂದು ಉದಾಹರಣೆ ಏನಾಯ್ತು ಅಂದ್ರೆ, ನನಗೆ ನಾನು ಓದ್ಬೇಕಾದ್ರೆ ನಮ್ಮ ತೆಂಗಿನ ತೋಟ ಸತ್ತೋಯ್ಬಿಡ್ತು, ಯಜಮಾನರು ಮಾಡಿದ್ ಕಳ್ಕೊಂಡ್ಬಿಟ್ನಲ್ಲಪ್ಪ ಅನ್ನೋ ಒಂದು ಭಾವ ಬಂತು. ಆದರೆ ಬೇಲದ ಹಣ್ಣಿನ ಮರ ಉಳಿದಿತ್ತು, ಆ ಬೇಲದ ಹಣ್ಣಿಂದ ತೋಟ ಯಾಕೆ ಮಾಡಬಾರ್ದು ಅಂದ್ರೆ, ನಮ್ಮದು ಕೂಡ್ಲಿಗಿ ತಾಲೂಕು, ಚಳ್ಳಕೆರೆ ತಾಲೂಕು, ಮೊಳಕಾಲ್ಮೂರು ತಾಲೂಕು ಸಹೋದರ ತಾಲೂಕುಗಳು, ಒಂದೇ ವಾತಾವರಣ, ಬರ ಅಗಲೆಲ್ಲ ತಟ್ಟುತ್ತೆ. ಈ ಒಂದು ಬರದ ವೈಪರೀತ್ಯದಲ್ಲಿ, ಈ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕೋದು ಹೇಗೆ ಅನ್ನೋದು ಒಂದು ಚಿಂತನೆ ಮಾಡಿದಾಗ, ಬೇಲದ ಹಣ್ಣಿನ ಮರ ನೋಡಿದೆ, ಚೆನ್ನಾಗಿ ಕಾಯ್ಬಿಟ್ಟಿತ್ತು, ತೆಂಗಿನ ಮರ ಸತ್ತೋಗಿತ್ತು, ಈ ಬದುಕ್ತಕ್ಕಂತ ಬೇಲದ ಹಣ್ಣಿಂದ ತೋಟ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದೆ. ಆದ್ರೆ 15 ವರ್ಷ ಕತೆ ಹೇಳದೆ ಒಬ್ರು ಮಾಡಲಿಲ್ಲ, ನನಗಿದ್ದು 1.5 ಎಕರೆ ಹೊಲ ಅವತ್ತು. ಆದ್ರೆ ನನಗೆ ಇದು ಹೊರಗಡೆ ಕಡಿತಲೇ ಇತ್ತು, ಬೇಲದ ಹಣ್ಣಿನ ತೋಟ ಮಾಡ್ಬೇಕಂತ. ಆಮೇಲೆ ಅಚಾನಕ್ ಅಂತ ಈ ಚಳ್ಳಕೆರೆಗೆ ಬಂದಾಗ, ಚಳ್ಳಕೆರೆ ರಿಸರ್ಚ್ ಫಾರೆಸ್ಟ್ ಫರ್ಮ್ ಅಂತ ಇತ್ತು, ಅರಣ್ಯ ಸಂಶೋಧನಾ ಕೇಂದ್ರ ಅಂತ, ಅದ್ರೊಳಕ ಒಕ್ಕೆ ಅಲ್ಲಿ ಬೇಲದ ಹಣ್ಣಿನ ಸಸಿ ರಾರಾಜಿಸ್ಬಿಟ್ಟು, ನನಗೆ ಎಲ್ಲಿಲ್ಲದ ಆನಂದ, ಎಲ್ಲಿಲ್ಲದ ಕೃಷಿ. ಅವಾಗ ನಾನು ಬೇಲದ ಹಣ್ಣಿನ ತೋಟ ಮಾಡ್ಬೇಕಂತ ನಿರ್ಧರಿಸಿದೆ. ಒಬ್ರು ಮಾಡೋದಕ್ಕಿಂತ ಇಬ್ರು ಮಾಡ್ಬೇಕಂತ ಪ್ರಕಾಶ್ ಮೇಶ್ರ ಅಂತ ಇಬ್ರು ಸೇರಿ ಮಾಡಿದ್ವಿ. ಅದಕ್ಕೆ ಈ ಚಳ್ಳಕೆರೆಯಲ್ಲಿ ರಾಜಣ್ಣ ಅಂತ ರೇಂಜರ್ ಇದ್ರು, ನಮಗೆ ಗಿಡಗಳು ಕೊಟ್ರು ಸರ್. ಅದನ್ನ ಇವತ್ತು ನಾನು ಎಲ್ಲ ತಗೋ ಇದ್ ನಾನು ಹೇಳ್ತಾ ಇದ್ದೀನಿ. ಆ ಬೇಲ್ದಣ್ಣಿನ ಗಿಡ ಕೊಟ್ಟದಕ್ಕೆ ನಾನು ಇವತ್ತು ಬೇಲ್ದಣ್ಣಿನ ತೋಟ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇದು ಸೌಳು ಭೂಮಿ ಕರಳು ಭೂಮಿಯಲ್ಲಿ ಹಾಕಿದ್ದೀನಿ ನಾನು. ಇದು ಮೊದಲನೇ ಅಕ್ಷರ ದುಂಡಾಗಿ ಬರೋದಿಲ್ಲ. 100 ಗಿಡ ಹಾಕಿದ್ರೆ 30 ಗಿಡ ಉಳ್ಕೊಂಡು ಬಹಳ ಸಮಸ್ಯೆಗಳಿದ್ವು ಅವತ್ತು. ಅದೇ ಮೂವತ್ತೇ ಮೂವತ್ತು ಬೇಲ್ದಣ್ಣಿನ ಗಿಡಗೆ ನನಗೆ ಕಮ್ಮಿ ಅಂದರೆ 2 ಲಕ್ಷ ರೂಪಾಯಿ ಮೇಲೆ ದುಡ್ಡಾಗುತ್ತೆ ಸರ್. ನಾನು ನೀರು ಕಟ್ಟಲ್ಲ, ಗೊಬ್ಬರ ಇಲ್ಲ, ಔಷಧಿ ಇಲ್ಲ, ಕಳೆ ತೆಗಿಯಲ್ಲ, ಅಡವಿ ಅಡುತ್ತಾಯಿ, ಮನೆ ಮಲ್ತಾಯಿ ಅಂತ ಅಂತೀವಿ. ಹಿಂಗೆ ಈ ಒಂದು ಕಾಡು ಜಾತಿ ಮರ ಹಾಕಿದ್ದಕ್ಕೆ ನನ್ನ ಬಾಳೆ ಬಂಗಾರ ಆಗಿಬಿಡುತ್ತೆ ಸರ್. ಒಂದು ಫ್ಲೂ ಒಂದು ಸಿಕ್ಕರೆ ರೈತನಿಗೆ ಅದನ್ನ ಹಿಡ್ಕೊಂಡು ಹೋಗ್ಬಿಟ್ರೆ ಯಶಸ್ವಿ ಆಗ್ಬಿಡ್ತಾನೆ ಸರ್. ಹಂಗೆ ನನಗೆ ಪ್ರಕೃತಿಯೇ ಗುರು, ಗಗನವೇ ಲಿಂಗವು, ಜಗವೇ ಕೂಡಲ ಸಂಗಮ ಅಂತೀವಿ. ಈ ಪ್ರಕೃತಿ ನನಗೆ ಒಳ್ಳೆ ಪಾಠ ಕಲಿಸ್ತು. ಇದಕ್ಕೆಲ್ಲ ಶಕ್ತಿ ತುಂಬಿರ್ತಕ್ಕಂಥ ಅನೇಕ ಈ ಭಾರತೀಯ ಕಿಸಾನ್ ಸಂಘ, ರೈತ ಸಂಘ ಬಹಳ ಉಪಯೋಗ ಮಾಡ್ಕೊಂಡಿನಿ ಎಲ್ಲ ನಾನು ಸಂವಹನ. ಈಗ ನಾವು ಸಾಕಷ್ಟು ಜನ ರೈತರು ನೋಡ್ತೀವಿ, ಅಡಿಕೆ ತೋಟ ಮಾಡ್ತಿರ್ಬೇಕು, ತೆಂಗಿನ ತೋಟ ಮಾಡಬೇಕು, ದಾಳಿಂಬೆ ತೋಟ ಮಾಡಬೇಕು ಅನ್ನೋಂಥ ರೈತರೇ ಹೆಚ್ಚು. ಅಂಥದ್ರಲ್ಲಿ ಇದು ನಮ್ಮಲ್ಲಿ ಅಷ್ಟೊಂದು ಬಳಕೆ ಅಥವಾ ರೈತರ ಆಸಕ್ತಿ ತೋರಿಸ್ದಂತ ಇದು ಒಂದು ಬೇಲ್ದ ಒಂದು ಹಣ್ಣಿಂದ ಒಂದು ತೋಟ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಆಸಕ್ತಿ ಬಂತು? ಅದೇ ಹೇಳಿದ್ನಲ್ಲ ಸರ್, ಇದು ತೆಂಗಿನ ಮರ ಸತ್ತೋಗ ಇದು ಉಳಿದಿತ್ತು, ಆಮೇಲೆ ಇದಕ್ಕೆ ಮಾರುಕಟ್ಟೆ ಇಲ್ಲ ಮೇನು. ಈಗ ಹುಣಸೆ ಹಣ್ಣು ಮಾಡಿದ್ರೆ ರಾಯದುರ್ಗದ ಖರ್ಚು ಮಾಡ್ತೀವಿ, ಚಳ್ಳಕೆರೆ ಖರ್ಚು ಮಾಡ್ತೀವಿ, ಆಮೇಲೆ ಚಿತ್ರದುರ್ಗದ ಖರ್ಚು ಮಾಡ್ತೀವಿ. ಹುಣಸೆ ಹಣ್ಣಿನ ತೋಟ ಮಾಡಿದ್ರೆ ಹುಣಸೆಗೆ 7 ಟಚ್ಚು, ಒಂದ್ಸಲ ಗಂಡಾಳು ಬಡಿಬೇಕು, ಎಣ್ಣಾಳು ಆರಿಸ್ಬೇಕು, ತಿರ್ಗಿ ಅಂಗಳಕ ಒಣಗಿ ಹಾಕಬೇಕು, ಗೊಳ್ಳೆ ಬಡಿಬೇಕು, ಬಿಚ್ಚಬೇಕು, ಕುಟ್ಟಬೇಕು, ಸೋಸ್ಬೇಕು, ಇವೆಲ್ಲ ಖರ್ಚುಗಳು ಜಾಸ್ತಿ ಐತೆ. ಅದನ್ನು ಸ್ವಲ್ಪ ಭಾಳ ಪರಾವಲಂಬಿ, ಭಾಳ ಜನಕ್ಕೆ ಉದ್ಯೋಗ ಕೊಡ್ತಾರೆ, ಅದನ್ನು ಒಪ್ತೀನಿ. ಆದ್ರೆ ಬೇಲ್ದಣ್ಣಿಂದು ಒಂದ್ಸಲ ಬಿದ್ದನ್ನ ಆರಿಸಿಕೊಂಡು ಬಂದ್ಬಿಟ್ರೆ ಆಗೋದು 2 ಟಚ್ಚು ಅಷ್ಟೇ. ಈ ರೀತಿ ಸುಲಭವಾಗಿ ಐತಲ್ಲ ಇದು ಬೇಲ್ದ ಹಣ್ಣು, ಇದರಲ್ಲಿ ಏನಿದೆ ಅಂತ ಗೊತ್ತಿದ್ದಿಲ್ಲ ಸರ್ ನನಗೆ. ಉಳಿದಿದ್ದನ್ನ ಯಾಕೆ ಮಾಡಬಾರ್ದು ಅಂತ ಮಾಡಿದೆ. ಆಮೇಲೆ ಡಾಕ್ಟರ್ ವಾಸುದೇವ್ ಅಂತ ನಮ್ಮ ಮನೆಗೆ ಬಂದರು, ಅವರು ಇದರಲ್ಲಿ ಪೆಕ್ಟಿನ್ ಅನ್ನೋ ರಾಸಾಯನಿಕ ಇದೆ ಅಂತ ಹೇಳಿದರು. ಕಂಠಪಾಠ ಹಾಕಿದೆ ನಾನು. ಈ ಪೆಕ್ಟಿನ್ ಅಂದ್ರೆ ಏನಂತಂದ್ರೆ ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತಪ್ಪ, ಇದನ್ನ ನಾನು ಓದಿದ್ದೀನಿ ಅಂತ ಹೇಳಿದ್ರು ಅವರು. ಆಮೇಲೆ ಡಾಕ್ಟರ್ ಕಿರಣ್ ಗೋಲಬಾವಿ ಅಂತ ಅರ್ಬಾವ್ ಯೂನಿವರ್ಸಿಟಿಯಾಗಿ ಹೋದಾಗ, ಇದರಲ್ಲಿ ರೈಬೋಫ್ಲಿಮಿನ್ ಇದೆ, ಬಿ ಟು ವಿಟಮಿನ್ ಇದೆ, ಸಿ ವಿಟಮಿನ್ ಇದೆ, ಫೈಬರ್ ಇದೆ, ಅದ್ಭುತ ಔಷಧಿಗಳ ಆಗರ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ್ರು. ಅದನ್ನ ಕಂಠಪಾಠ ಹಾಕಿಬಿಟ್ಟೆ ನಾನು. ಇದನ್ನೇ ಹೇಳ್ತಾ ಹೇಳ್ತಾ ಏನ್ ಮಾಡಿದೆ, ನಮ್ಮ ಹೊಲ ಹೈವೇಗೆ ಆದ್ಕೊಂಡು ಹೋಗಿದೆ, NH 50. ಅಲ್ಲಿ ನಮ್ಮ ಮಕ್ಕಳೇನ್ ಜಾಣತನ ಮಾಡಿದ್ರು, ರೈತರು ಶೂದ್ರ ಭೂತಾಯಿ ಸೇವಕರು, ಅವರು ವೈಶ್ಯರಾಗಬೇಕು ಅಂತ ನಾನು ಕತೆ ಹೇಳ್ತಾ ಇದ್ದೆ. ಅವರೆಲ್ಲ ಜ್ಯೂಸ್ ಸ್ಟಾಲ್ ಮಾಡಿಬಿಟ್ರು. ಇವಾಗ ಕಾರುಗಳೆಲ್ಲ ನಿಲ್ಲಿಸಿ ಬೇಲ್ದಣ್ಣಿನ ಜ್ಯೂಸೇ ಸ್ಪೆಷಲ್, ನಮ್ಮ ಸ್ಟಾರ್ ಪ್ರಾಡಕ್ಟು. ಆ ಬೇಲ್ದಣ್ಣಿನ ಜ್ಯೂಸ್ ಕುಡಿದು ಹಾಯಾಗಿ ಹೋಗ್ತಾರೆ. ಒಂದು ಲೋಟ ಬೇಲ್ದಣ್ಣಿನ ಜ್ಯೂಸ್ ಕುಡಿದ್ರೆ ನಮ್ಮದು ಸಂಗಮ ಕ್ಷೇತ್ರ, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕಕ್ಕೆ ಹುಲಿಕೆರೆ ಗ್ರಾಮ ಸಂಗಮ ಕ್ಷೇತ್ರ. 250 ಕಿಲೋಮೀಟರ್ ಬಂದಿರ್ತಾರೆ, ಸ್ವಲ್ಪ ಆಯಾಸ ಆಗಿರುತ್ತೆ, ರಿಲ್ಯಾಕ್ಸ್ ಆಗಿ ಕುಡಿದ್ಬಿಟ್ಟು ಮುಂದೆ ಮತ್ತೆ ಎಷ್ಟು ದೂರ ಬೇಕಾದ್ರೆ ಹೋಗ್ಬೋದು, ಪ್ರಯಾಣಿಸ್ಬೋದು. ಹಿಂಗೆ ಅದನ್ನ ಒಂದು ಯೋಚನೆ ಮಾಡಿದ್ದು. ಇವತ್ತು ಮಕ್ಕಳು, ನನ್ನ ಮಕ್ಕಳೇನು ಮಾಡಿದ್ದಾರೆ, ಅದನ್ನು ಎನ್ಕ್ಯಾಶ್ ಮಾಡ್ಕೊಂತಾ ಇದ್ದಾರೆ. ಅಂದರೆ ನನಗೆ ಇದನ್ನು ಮಾರೋದು ಕಷ್ಟ ಆಗಿತ್ತು, ಇದು ಸುಲಭ ಆಗಿದೆ. ಬೇಲ್ದಣ್ಣಿನ ಜ್ಯೂಸು, ಆಮೇಲೆ ಇದರಲ್ಲಿ ಇರ್ತಕ್ಕಂಥ ಔಷಧಿ ಗುಣ ಇವೆಲ್ಲ ಗೊತ್ತಾಗಿದ್ದರಿಂದ ಇದು ಬುದ್ಧಿಜೀವಿಗಳಿಂದ ಗೊತ್ತು. ನಾನು ರೈತ, ನನಗೆ ಪ್ರೆಕ್ಟಿನ್ ಅಂದರೆ ಹೆಂಗೆ ಗೊತ್ತು, ರೈಬೋಫ್ಲಿಮಿನ್ ಅಂದರೆ ಹೆಂಗೆ ಗೊತ್ತು, ಇವೆಲ್ಲ ನನಗೇನು ಗೊತ್ತಿಲ್ಲ. ಅದಕ್ಕಾಗಿ ಕಪಿತ್ತ ಜಂಬು ಫಲಸಾರ ಭಕ್ಷಿತ ಮಂತ್ರ ಮಂತ್ರ ಹೇಳ್ತೀವಿ. ಕಪಿತ್ತ ಅಂದರೆ ಬೇಲ್ದಣ್ಣು. ಈ ಬೇಲ್ದಣ್ಣು ರಾಮನವಮಿಗೆ ಬೇಲ್ದಣ್ಣಿನ ಪಾನಕ ಕೊಡ್ತೀವಿ. ಸ್ಥೂಲ ದೇಹ ಬಜ್ಜು ಹೊಟ್ಟೆ ಇದ್ದರೆ ಕಾಯಿಲೆ ಜಾಸ್ತಿ. ಆ ರೀತಿ ಇದ್ದಾಗ್ಯೂ ನಾವು ಚೆನ್ನಾಗಿರ್ಬೋದು ಅನ್ನೋದಕ್ಕೆ ಒಂದು ಉತ್ತಮ ಔಷಧೀಯ ಆಹಾರ ಸರ್. ನಮ್ಮ ಪರಂಪರೆಯೇ ಔಷಧೀಯ ಪರಂಪರೆ. ನಮ್ಮ ಆಹಾರ ಔಷಧೀಯ ಆಹಾರ ಆಗಬೇಕು. ಈ ರೀತಿ ಇರ್ತಕ್ಕಂಥ ಒಂದು ಪರಂಪರೆ, ಋತುಮಾನಕ್ಕೆ ತಕ್ಕಂತೆ ಆಹಾರ ನಾವು ಸ್ವೀಕರಿಸ್ತಕ್ಕಂಥ ಪದ್ಧತಿ ಇತ್ತು, ಅದನ್ನು ನಾವು ಡಮಾಲಿಶ್ ಮಾಡಿಬಿಟ್ಟಿದ್ದೀವಿ. ಈಗ ಮತ್ತೆ ಮರಳಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕಕ್ಕೆ ಇದು ಬಂಗಾರದ ಬೆಳೆ ಸರ್. ಯಾಕಂದ್ರೆ ಇಲ್ಲೆಲ್ಲ ಮಳೆ ಕಡಿಮೆ, ಮಲೆನಾಡಲ್ಲ ನಮ್ಮದು. ಇದು ಬರದಲ್ಲಿ ಬೆಳೆಯುವ ಬೆಳೆ ಸರ್. ಕಾಫಿ ಕುಡಿದು ನಾವು ಮಲೆನಾಡು ಉದ್ಧಾರ ಮಾಡಿದ್ದೀವಿ, ಟೀ ಕುಡಿದು ಅಸ್ಸಾಂ ಉದ್ಧಾರ ಮಾಡಿದ್ದೀವಿ. ಆದರೆ ಬಯಲ್ನಾಡಿನಲ್ಲಿ ಈ ಬೇಲದ ಹಣ್ಣಿಂದ ನಾವು ಪೌಡರ್ ಮಾಡಿ ಟೀ ಅಂತ ಕೊಟ್ಟಾಗ ಎಲ್ಲರೂ ಆರೋಗ್ಯ ಉದ್ಧಾರ ಆಗುತ್ತೆ. ಔಷಧಿ ಮಾಫಿ ಅಲ್ಲ ಸರ್. ಎಲ್ಲಿಗೆ ಹೋಗೋಣ ಸರ್ ನಾವು? 100,000 ಹಾರ್ಟ್ ಆಪರೇಷನ್ ಅಂದರೆ ಇದನ್ನು ತಿಂದರೆ ಕಡಿಮೆ ಆಗ್ಬೋದಲ್ಲ ಸರ್. ಈ ರೀತಿ ಉತ್ತರ ಕರ್ನಾಟಕಕ್ಕೆ ಒಂದು ಈ ಮರಬೆಳೆ ಹವಾಮಾನದ ವೈಪರೀತ್ಯಗಳಿಗೆ ಸಹಿಸಿಕೊಳ್ಳುತ್ತದೆ, ಬದುಕುತ್ತದೆ, ಬಾಳುತ್ತದೆ, ಬರದಲ್ಲಿ ಉಳಿಯುತ್ತದೆ. ಇಂಥ ಮರ ಆಧಾರಿತ ಕೃಷಿ, ಕಾಫಿ ತೋಟ ಅಂತ ಹೆಂಗೆ ಮಾಡ್ತಾರೋ ಹಂಗೆ ಬೇಲ್ದಣ್ಣಿನ ತೋಟ, ಕವಳೆ ಹಣ್ಣಿನ ತೋಟ, ಸೀತಾಫಲ ತೋಟ ನಮ್ಮ ಏರಿಯಾದಲ್ಲಿ ಆದಾಗ ರೈತರ ವಲಸೆ ತಪ್ಪುತ್ತದೆ, ಆರ್ಥಿಕ ಸ್ಥಿತಿ ಡೆವಲಪ್ಮೆಂಟ್ ಆಗುತ್ತೆ, ಆನಂದ ನಿರ್ಮಾಣ ಆಗುತ್ತೆ. ಅದಕ್ಕಾಗಿ ಈ ಬೇಲದ ಹಣ್ಣು ಅದ್ಭುತ ಔಷಧಿಗಳ ಭಂಡಾರ. ಇಂಥವು ಸಾಕಷ್ಟು ಇದಾವೆ. ಅಡವಿ ಅಡ್ತಾಯಿ, ಮನೆ ಮಲ್ತಾಯಿ ಅಂತೀವಿ. ಈ ಕಾಡಿನ ಜ್ಞಾನ ನಮಗೆ ನಾಡಿಗೆ ಬರಬೇಕಾಗಿದೆ. ನಮ್ಗೆ ಏನಾಗಿದೆ ಅಂತಂದ್ರೆ ವೆಚ್ಚ ಮಾಡುವ ಕೃಷಿ ಕಲೆಗಳನ್ನೇ ಕಲಿತೆವು. ನನ್ನ ಚಿಂತನೆ ಏನಂದ್ರೆ ಮಾಡುವಿಕೆಯಿಂದ ಮಾಡದಿರುವ ಕಡೆಗೆ ಪ್ರಯಾಣ. ಒಂದು ಸಾರಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಮೊದಲಿಗೆ, ಆ ನಂತರ ಇನ್ವೆಸ್ಟ್ಮೆಂಟ್ ಬರ್ತಾ ಬರ್ತಾ ಕಡಿಮೆ ಆಗಬೇಕು. ಈ ಕಾಡಿನ ಜಾತಿ ಮರಕ್ಕೆ ಏನು ಇನ್ವೆಸ್ಟ್ಮೆಂಟ್ ಇರುತ್ತೆ, ಏನೂ ಬೇಕಾಗಿಲ್ಲ ಮುಂದೆ. ಅವಾಗ ರೈತ ಸ್ವಾವಲಂಬಿ ಆಗ್ತಾನೆ, ಸದೃಢ ಆಗ್ತಾನೆ, ಯಾವ ಬೆಲೆ ಬಂದರೂ ಕೊಡಲಿಕ್ಕೆ ಸಹಕಾರ ಆಗ್ತಾನೆ. ಈಗ ಏನಂದ್ರೆ ವೆಚ್ಚ ಮಾಡುವುದರಿಂದ ನಮ್ಗೆ ಇದೇ ಬೆಲೆ ಬೇಕು ಅಂತ ಅಂತ ಇದೀವಿ. ಈ ವೆಚ್ಚರಹಿತ ಕೃಷಿ ಕ್ರಮ ರೈತನಿಗೆ ಇವತ್ತು ಬೇಕೇ ಬೇಕಾಗಿದೆ. ಆಮೇಲೆ ಇವಾಗ ಉಸಿರು, ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 2 ಸಿಲಿಂಡರ್ ಗಾಳಿ ಕುಡಿತೀವಿ. ಇವತ್ತಿನ ಸಿಲಿಂಡರ್ ಬೆಲೆ 800 ರೂಪಾಯಿ, 1,000 ರೂಪಾಯಿ ಗಾಳಿನೇ ಕುಡಿತೀವಿ ಸರ್ ನಾವು. ಈ ಒಂದು ಗಾಳಿ ಯಾವ್ದರಿಂದ ಸಿಗುತ್ತೆ? ಮುಂದೆ ಹಸಿವಿನ ಕ್ರಾಂತಿ ಅಲ್ಲ, ಉಸಿರಿನ ಕ್ರಾಂತಿ. ಅದಾಗಲೇ ಈಗ ದೆಲ್ಲೆಗೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಉಸಿರು ಎಷ್ಟು ಕಷ್ಟ ಅನ್ನೋದು ಗೊತ್ತಾಗಿಬಿಟ್ಟಿದೆ. ಇದನ್ನ ರಿಪೇರಿ ಮಾಡೋರು ಯಾರಂದ್ರೆ ರೈತರು. ಹೇಗೆಂದ್ರೆ ಎಲ್ಲಾ ಬೆಳೆಗಳು ಪಂಚಭೂತಗಳಿಂದ ಬೆಳೀತಕ್ಕಂಥದ್ದು. ಈ ವರ್ಷದ ಉದ್ದಕ್ಕೂ ಈ ಗಿಡ ಮರಗಳು ಪಂಚಭೂತಗಳನ್ನು ಸ್ವೀಕರಿಸ್ತವೆ. ಆಹಾರಕ್ಕಿಂತ 4 ಪಟ್ಟು ಆಹಾರ ಜಾಸ್ತಿ ಉತ್ಪನ್ನ ಮಾಡ್ತವೆ, ಆಹಾರ ಭದ್ರತೆಯನ್ನು ಕಾಪಾಡುತ್ತವೆ ಅಂತ ಹೇಳ್ತಾ ಇದ್ದೀನಿ ಸರ್. ಎಷ್ಟು ಎಕರೆಯಲ್ಲಿ ಬೇಲದ ಗಿಡಗಳು ನಾಟಿ ಮಾಡಿದ್ರೆ ಎಷ್ಟು ಸಸಿ ಇದಾವೆ ನಿಮ್ಮ? 1 ಎಕರೆ ಮಾಡಿದ್ದು ನಾನು ಫಸ್ಟು, ಆದ್ರೆ ಉಳ್ಕೊಂಡದ್ 30 ಗಿಡ. ನಾನು ಜಸ್ಟ್ ಪಾಸ್ ಆದಾನು, ನಾನು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ. ಈಗ ಮಾಡಿದ್ದಾರೆ, ನನ್ನ ಮಕ್ಕಳು ಮಾಡಿದ್ದಾರೆ, ನಾನು ಮಾಡಿದ್ದೀನಿ. ಈಗ 100 ಗಿಡ ಹಾಕಿನ, ಅದು ಬೇರೆ. ಮೊದಲನೇ ಹಂತದಲ್ಲಿ ಅಕ್ಷರ ದುಂಡುಗಾಗಲ್ಲ ಸರ್, ಸಮಸ್ಯೆ ಜಾಸ್ತಿ ಇರ್ತದೆ. ಅದು ಕಲಿಬೇಕಾದ್ರೆ ಒಬ್ಬ ವಿಜ್ಞಾನಿ ಎಷ್ಟೋ ಸಲ ಫೇಲ್ ಆಗಿ ಆಮೇಲೆ ಹಂಗಾಗೋದು. ಇದು ಮೊದಲನೇ ಬೆಳೆ ಆಗಿರೋದ್ರಿಂದ, ಮೊದಲನೇ ಒಂದು ಪ್ರಯತ್ನ ಆಗಿರೋದ್ರಿಂದ 30 ಮರಗಳೇ ನನಗಿರೋದು. ಅದು ಸೌಳು ಭೂಮಿ ಕರ್ಲು ಭೂಮಿ. ಎಷ್ಟು ಸೌಳು ಬರಲು ಭೂಮಿ ಕರ್ಲು ಭೂಮಿ ವೇಸ್ಟು, ಎಲ್ಲಾ ಕೆರೆ ಹಿಂದಿಗಳು ಬೀಳ್ಬಿದ್ಬಿಟ್ಟವಲ್ಲ ಸರ್. ಅದಕ್ಕೆ ಈ ಬೆಳೆ ನಾವು ವಿನ್ಯಾಸ ಮಾಡಿದರೆ ನಾವು 100,000,000 ರೈತರಿಗೆ ತುಂಬಿಕೊಡ್ಬೋದು, ಆಮೇಲೆ ಆರೋಗ್ಯನ ಸರಿಪಡಿಸಬಹುದು. ಇಂಥ ಎಲ್ಲ ಅದ್ಭುತ ಕಾರ್ಯಗಳು ಇದರಿಂದ ಆಗುತ್ತಲ್ಲ ಸರ್. ಈಗ ನಾಟಿ ಮಾಡಿದ್ಮೇಲೆ ಇದು ಎಷ್ಟು ವರ್ಷದ ನಂತರ ಹಣ್ಣು ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ? ನಂದು ಕರ್ಲು ಭೂಮಿ ಸೌಳು ಭೂಮಿ ಆಗಿದ್ದರಿಂದ ಬೇರೆ ಬೆಳವಣಿಗೆ ಬಹಳ ಕಡಿಮೆ, ನಿಧಾನಗತಿ ಆಯ್ತು, ಬಹಳ ನಿಧಾನ ಆಯ್ತು. ಆದ್ರೆ ನನ್ನ ಸ್ನೇಹಿತರು ಒಂದು ಗಿಡ ಹಾಕಿದ್ರು, 5 ವರ್ಷಕ್ಕೆ ಕಾಯಿ ಬಿಟ್ಬಿಡುತ್ತೆ. ನನ್ನದು 9 ವರ್ಷ ತಗೊಂತು, ಯಾಕಂದ್ರೆ ನನಗೆ ವ್ಯವಸ್ಥೆಗಳಿದ್ದಿಲ್ಲ, ಹೆಂಗೆಂಗೋ ಮಾಡಿದ್ದೆ. ಅದರಿಂದ ನನಗೆ 9 ವರ್ಷಕ್ಕೆ ಬಂತು. 5-6 ವರ್ಷಕ್ಕೆ ಸ್ವಲ್ಪ ಅವಕ್ಕೆ ಮೊದಲೇ ಹಂತದಲ್ಲಿ ನೀರು ಅದನ್ನ ವ್ಯವಸ್ಥೆ ಮಾಡಿಬಿಟ್ರೆ 6ನೇ ವರ್ಷಕ್ಕೆ 7ನೇ ವರ್ಷಕ್ಕೆ ನಾವು ಫಸಲು ಪಡಿಬೋದು ಸರ್. ಅದು ಬೆಳೀತಾ ಬೆಳೀತಾ ಬೆಳೀತಾ ಬೆಳೀತಾ 100 ವರ್ಷಗಳ ಕಾಲ ಬದುಕುತ್ತೆ, ಏನು ಮಾಡದೇ ಇಲ್ಲಲ್ಲ. ವರ್ಷದಲ್ಲಿ ಯಾವ ಕಾಲದಲ್ಲಿ ಹಣ್ಣು ಬರುತ್ತಿದ್ದು? ಇದು ವರ್ಷದಿಂದ ವರ್ಷಕ್ಕೂ ಜ್ಞಾನ ನನಗೆ ಹೆಚ್ಚಿಸ್ತಾ ಇದೆ. ಮೊದಲು ಶಿವರಾತ್ರಿಯಿಂದ ಚಾಲ ಆಗ್ತಾ ಇತ್ತು, ಶ್ರಾವಣ ಕ್ಲೋಸ್ ಆಗ್ತಾ ಇತ್ತು. ಈ ವರ್ಷ ನೋಡಿದ್ರೆ ವರ್ಷದಕ್ಕೂ ಬಂದಿದೆ ನನಗೆ. ಹೇಗೆ ಹೇಳೋದು? ಪ್ರತಿದಿನ ದುಡ್ಡು ಬೇಕಂದ್ರೆ 1 ಎಕರೆ ಬೇಲ್ದಣ್ಣಿನ ತೋಟ ಹಾಕಿ. ರೈತನಿಗೆ ದಿನ ಖರ್ಚು ಇರ್ತವೆ, 1 ಎಕರೆ ಬೇಲ್ದಣ್ಣಿನ ತೋಟ ಮಾಡಿದ್ರೆ ಪ್ರತಿದಿನ ದುಡ್ಡು ಇರುತ್ತೆ. ಒಂದು ಸೀಸನ್ ಬಹಳ ಉದುರ್ತವೆ, ಆಮೇಲೆ ಕಡಿಮೆ ಉದುರ್ತವೆ. ಮೇನ್ ಏನಂತಂದ್ರೆ ಇದನ್ನ ಕಾಯಿ ಹರಿಬಾರದು, ಹಣ್ಣು ತಾನೇ ಉದುರ್ಲಿಕ್ಕೆ ಬಿಡ್ಬೇಕು. ಹೂವು ಆಗುತ್ತೆ, ಕಾಯಿ ಆಗುತ್ತೆ, ಹಣ್ಣು ಬೆಳೆಸ್ತತೆ, ನಿರಂತರ ದುಡ್ಡು ಸರ್ ಇದು. ಪ್ರತಿದಿನನೂ ದುಡ್ಡೆ, ವರ್ಷದಕ್ಕೂ 360 ಕಾಲ ಒಂದೊಂದು ಏರಿಯಾದಾಗ ಒಂದೊಂದು ಟೈಮ್ನಾಗ ಬರ್ತಾ ಇರುತ್ತೆ, ದುಡ್ಡೇ ದುಡ್ಡು ಸರ್ ಇದು. ಈಗ ಮಾವಿನಣ್ಣು, ಬಾಳೆಹಣ್ಣು, ಬೇರೆ ಬೇರೆ ಅವಕ್ಕೆಲ್ಲ ಪ್ರತ್ಯೇಕವಾದ ಮಾರ್ಕೆಟ್ ಇದಾವೆ, ದಾಳಿಂಬೆ ಹಣ್ಣು ಅಂತವಕ್ಕೆಲ್ಲ. ಈಗ ಇದಕ್ಕೆ ಮಾರುಕಟ್ಟೆ ಸಮಸ್ಯೆ ಕಾಡೋದಿಲ್ವಾ ನಿಮಗೆ? ಮಾರುಕಟ್ಟೆ ಸಮಸ್ಯೆ ಈಗ ನಮಗೆ ದಾಳಿಂಬೆ ಗೊತ್ತಿದ್ದಿಲ್ಲ, ದಾಳಿಂಬೆ ವೈಭವೀಕರಿಸಿಬಿಡ್ತು. ಪಪ್ಪಾಯಿ ಹಣ್ಣು ಗೊತ್ತಿದ್ದಿಲ್ಲ, ಪಪ್ಪಾಯಿ ಹಣ್ಣು ವೈಭವೀಕರಿಸಿಬಿಡ್ತು. ಹೌದಲ್ಲ ಸರ್, ಈ ರೀತಿ ಬೆಳೆಗಳು ಸೂರ್ಯಕಾಂತಿ ಗೊತ್ತಿದ್ದಿಲ್ಲ, ಎಣ್ಣೆಕಾಳಿನ ಬೆಳೆಯಾಗಿ ಬಂದ್ಬಿಡ್ತು, ತಾಳೆ ಗೊತ್ತಿದ್ದಿಲ್ಲ ಎಣ್ಣೆಕಾಳು ಬೆಳೆಯಾಗಿ ಬಂತು. ಈಗ ನಾನು ಮಾತಾಡ್ತಕ್ಕಂಥ ಮಾತು ಸರ್ಕಾರ ಮಾತಾಡಬೇಕು, ಇಲಾಖೆ ಮಾತಾಡಬೇಕು, ಸ್ವಾಮಿಗಳು ಮಾತಾಡಬೇಕು, ಸಂಘ ಸಂಸ್ಥೆ ಮಾತಾಡಬೇಕು. ಇದನ್ನು ದೊಡ್ಡದು ಮಾಡ್ಬೇಕು ಸರ್, ಯಾಕಂದ್ರೆ ಔಷಧಿ ಮರ ಸರ್ ಇದು, ಎಲ್ಲರಿಗೂ ಬೇಕಿದು. ಇದು ಜ್ಯೂಸ್ ಮಾಡ್ಬೋದು, ಕ್ಯಾಂಡಿ ಮಾಡ್ಬೋದು, ಆಮೇಲೆ ಒಂದು ರಸಂ ಪೌಡರ್ ಮಾಡಿದ್ದೀನಿ, ಇನ್ಸ್ಟೆಂಟ್ ಬೇಲಾ ರಸಂ ಪೌಡರ್ ಅಂತ. ಅಂದ್ರೆ 2 ನಿಮಿಷಕ್ಕೆ ಬೇಲ್ದಣ್ಣಿನ ತಿಳಿಸಾರ ಆಗುತ್ತೆ. ಈ ಬೇಲಾ ಕ್ಯಾಂಡಿ ಮಾಡಿದ್ದೀನಿ, ಬೇಲಾ ಟೀ ಅಂಡ್ ಜ್ಯೂಸ್ ಪೌಡರ್ ಮಾಡಿದ್ದೀನಿ, ಬೇಲಾ ಜ್ಯೂಸ್ ಮಾಡ್ತಾ ಇದ್ದೀನಿ. ಒಂದು 6 ಪ್ರಾಡಕ್ಟ್ ಮಾಡಿದ್ದೀನಿ, 6 ಬಿಟ್ಟು ಇನ್ನೂ 10 ಪ್ರಾಡಕ್ಟ್ ಇದ್ರಿಗೆ ಇನೋವೇಷನ್ ಮಾಡಬಹುದು. ಇದರಲ್ಲಿ ಸಾಕಷ್ಟು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾ ಇದ್ರ? ಹೌದು, ನಾನು ಹಣ್ಣು ಮಾರಲ್ಲ ಸರ್, ನಾನು ಮೌಲ್ಯವರ್ಧನೆ ಮಾಡೇ ಕೊಡೋದು. ಯಾಕಂತಂದ್ರೆ ಒಂದು ಹಣ್ಣು ಕೊಟ್ಟರೆ 10 ರೂಪಾಯಿ ಕೊಡ್ತಾರೆ, ಅದನ್ನೇ ಹಣ್ಣನ್ನು ಜ್ಯೂಸ್ ಮಾಡಿ ಕೊಟ್ರೆ 40 ರೂಪಾಯಿ ಕೊಡ್ತಾರೆ. ಒಬ್ಬನಿಗೆ ಅಲ್ಲಿ ಕೆಲಸ ಕೊಟ್ಟಿದ್ದೀನಿ ನಾನು, ನನಗೆ ಆನಂದ ಅಂದ್ರೆ ಒಬ್ಬನು ನನ್ನಿಂದ ಬದುಕ್ತಾನೆ ಸರ್. ಅದಕ್ಕೆ ಒಂದು ಪ್ರಾಡಕ್ಟ್ ಆಗಿ ಕೊಟ್ರೆ ಅವಾಗ ನಮ್ದು ಇರೋದು ಚಿಕ್ಕ ಕುಟುಂಬ, ಸ್ವಲ್ಪ ಅಲ್ಲ, ನಾನು ಬದುಕಬೇಕು, ಬಾಳ್ಬೇಕು, ನನಗೂ ವೆಚ್ಚಗಳಿದಾವೆ, ಕಷ್ಟಗಳಿದಾವೆ, ಅದೆಲ್ಲ ತೀರ್ಬೇಕು ಅಂತಂದ್ರೆ ಹಣ್ಣು ಮಾರಿದ್ರೆ ದುಡ್ಡಾಗೋದು ಕಡಿಮೆ ಸರ್. ಅದನ್ನ ಮೌಲ್ಯವರ್ಧನ ರೂಪ ತಂದ್ರೆ ಅವಾಗ ಹೆಚ್ಚಿನ ದುಡ್ಡು ಬರುತ್ತೆ, ನನ್ನ ಕುಟುಂಬ ಬದುಕ್ತತೆ, ನನಗೆ ಸೌಳು ಭೂಮಿ ಕರ್ಲು ಭೂಮಿ ಇರೋದು, ಅದರಿಂದ ಅದ್ರಿಗೂ ನಾನು ಬದುಕ್ತಾ ಇದ್ದೀನಿ ಸರ್. ಮೌಲ್ಯವರ್ಧನ ತಂತ್ರ ಅಳವಡಿಸಿದ್ದು, ಸೌಳು ಭೂಮಿ ಕರ್ಲು ಭೂಮಿ ಆಯ್ಕೆ ಮಾಡಿದ್ದು, ಆಮೇಲೆ ಬರದಲ್ಲಿ ಭದ್ರವಾಗ ಹವಾಮಾನದ ವೈಪರೀತ್ಯಕ್ಕೆ ಸಹಿಸಿಕೊಳ್ಳುವ ಬೆಳೆ ಸ್ವೀಕರಿಸಿದ್ದು, ಈ ಅಡವಿ ಜಾತಿ ಗಿಡ ಹಾಕಿದ್ದಕ್ಕೆ ಕೆಲಸ ಕಡಿಮೆ ಆಯ್ತು, ದನ ಕಾಯ ಕೆಲಸ ಮಾಡ್ತಾ ಇದ್ದೀನಿ ಸರ್. ಇದನ್ನೆಲ್ಲ ನೋಡಿ ನಾನು ಅರ್ಜಿ ಹಾಕಿದೆ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಹಿಂದಿನ ವರ್ಷ ಕೊಡಿ ಸರ್. ಬಹಳ ಖುಷಿ ಆಯ್ತು ನನಗೆಲ್ಲ ಪ್ರಶಸ್ತಿ, ಕಾಡು ಜಾತಿ ಒಂದು ಮರಕ್ಕೆ ಸಿಕ್ಬಿಡ್ತಲ್ಲಪ್ಪ ಅಂತ. ಬರೀ ಬೇಲ್ದಾಣದ ಒಂದು ಗುರುತಿಸಿ ನಿಮಗೆ ಪ್ರಶಸ್ತಿ ಕೊಟ್ರ ನಿಮ್ಮ ಒಂದು ಸಮಗ್ರ ಕೃಷಿನ ಗುರುತಿಸಿ ಪ್ರಶಸ್ತಿ? ನಾನು ಸಮಗ್ರನೇ ಬೇಲನೇ ನನಗೆ ಸಮಗ್ರ ಬೇಲನೇ ನನಗೆ ಅದ್ರ ಮೌಲ್ಯವರ್ಧನೆ ಅದನ್ನ ಬೆಳೆ ಮಾಡಿದ್ದು. ಆಮೇಲೆ ಜೊತೆಗೆ ಆಕಳ ದೇಶೀಯ ಆಕಳ ಮಾಡಿದೆ, ಅದರಲ್ಲಿ ವಿಭೂತಿ ಮಾಡಿದೆ, ಗೋರ್ಕ ಮಾಡಿದೆ ಏನು ಸರ್, ಆ ನಂತರ ಒಂದು ಮೆಮೊರಿ ಪೇಡ ಅಂತ ಮಾಡಿದ್ವಿ, ತುಪ್ಪ ಮಾಡ್ತೀವಿ, ನಾಲ್ಕಾರು ಪ್ರಾಡಕ್ಟ್ ಮಾಡ್ತೀವಿ, ಸಸ್ಯಜನ್ಯ ಔಷಧಿಗಳು ನಾವೇ ತಯಾರು ಮಾಡ್ಕೊಂತೀವಿ. 25 ವರ್ಷ ಆದ ಸರ್ ನಾನು ಯಾವ ಮಾರ್ಕೆಟ್ ನೋಡಿಲ್ಲ ಏನ್ ಸರ್, ಇದ್ರಿಗೆ ಆನಂದ ಬದುಕ್ತಾ ಇದೀವಿ. ಪ್ರಶಸ್ತಿ ಬಂದ ಏನ್ ಅನಿಸ್ತು ನಿಮಗೆ? ಏನ್ ಅನಿಸ್ ಸರ್, ಖುಷಿ ಆದಲ್ಲ ಸರ್. ಕಾಡ್ ಜಾತಿ ಮರಕ್ಕೊಂದು ಪ್ರಶಸ್ತಿ ಸನ್ಮಾನ ನಾಡಿಗರಿಗೆ ಮನುಷ್ಯರಿಗೆ, ಕಾಡ್ ಜಾತಿ ಮರಕ್ಕೆ ಬಂತಲ್ಲ ಬೆಳ್ಳೆಣ್ಣಿನ ಮರಕ್ಕ ಅಂತ ನನಗೆ ಬಹಳ ಖುಷಿ ಆಯ್ತು. ಅದ್ ಮಾಡಿದ್ದು ನಾನು ಅಲ್ಲ, ಆದ್ರೂ ನನಗಿನ್ನೂ ಖುಷಿ ಅಲ್ಲ ಸರ್. ಆ ದುಡ್ಡನ್ನ ಇನ್ನೂ ಬಹಳ ಚೆನ್ನಾಗೆ ಇನ್ನೂ ನನ್ನ ಕನಸುಗಳನ್ನ ಕಟ್ಟಕ್ಕೆ ಬಳಸಿದ್ದೀನಿ ಸರ್. ನಾನು 1 ಲಕ್ಷ ರೂಪಾಯಿ ಕೊಟ್ಬಿಡಿ ಸರ್, 1 ಲಕ್ಷ ರೂಪಾಯಿ ಏನು ಒಂದೇಟಿ ಬಂದ್ರೆ ಅದನ್ನ ನಾನು ಇನ್ನೂ ಬೇರೆ ಬೇರೆ ಕಾಡ್ ಜಾತಿ ಗಿಡಗಳು ಯಾವ್ದಾವೆ ಅವನ್ನ ಇನ್ನೂ ಏನ್ ಮಾಡಬಹುದು, ಆ ಒಂದು ಸಂಶೋಧನಾ ಪ್ರಕ್ರಿಯೆಗೆ ಆ ಹಣ ಬಳಸಿದೀನಿ ಸರ್. ಬಹಳ ಖುಷಿಯಾಗಿದೆ. ಬೇರೆ ಯಾವ್ಯಾವ ಕಾಡ್ ಜಾತಿ ಮರಗಳನ್ನ ಬೆಳೆಸ್ತಾ ಇದ್ದೀನಿ? ಕವಳೆ ಗಿಡ ಹಾಕಿದೀನಿ ಸರ್ ನಾನು, ಸೀತಾಫಲ ಹಾಕಿದ್ದೀನಿ, ಬೆಟ್ಟದ ನೆಲ್ಲಿ ಹಾಕಿದ್ದೀನಿ, ಹುಣಸೆ ಹಾಕಿದ್ದೀನಿ, ಬಾಟ್ಬರಿಗೆ ಚೆರಿ ಹಾಕಿದ್ದೀನಿ, ಈ ರೀತಿ ಆ ಲೈನ್ ಬೆಳೀತಾ ಹೋಗುತ್ತೆ ಸರ್. ಈಗ ನಮ್ಮ ರೈತರು ಈ ಅರಣ್ಯ ಕೃಷಿಗಳು ಈ ತರ ಬೆಳೆಯೋದು ಹೆಚ್ಚು ಅನುಕೂಲ ಅಂತೀರ? ಅನುಕೂಲ ಅಲ್ಲ, ಇವನ್ ಸ್ವರ್ಗನೇ ಅಲ್ಲಿ, ಪರಾವಲಂಬಿ ಇಲ್ಲ, ಅಡವಿ ಅಡುತ್ತಾಯಿ ಮನೆ ಮಲ್ತಾಯಿ ಅಂತಾರೆ. ಲಾಸ್ ಅನ್ನೋದಿಲ್ಲ, ಲಾಸ ಇಲ್ಲಲ್ಲ ಸರ್, ವೆಚ್ಚ ಇಲ್ಲ, ಲಾಸ್ ಇಲ್ಲ, ಯಾವ ಬೆಲೆ ಸಿಕ್ಕರು ಆನಂದನೆ, ಯಾಕಂದ್ರೆ ಖರ್ಚಿಲ್ಲ. ಅದಕ್ಕಾಗಿ ನನ್ನ ಉದ್ದೇಶ ಏನಿದೆ, ಮಾಡುವಿಕಿಂದ ಮಾಡದಿರುವ ಕಡೆಗೆ ಪಯಣ. ಏನ್ ಮಾಡದಿರುವ ಕಡೆಗೆ ಪಯಣ? ನಾವು ಬರೀ ವೆಚ್ಚ ಮಾಡುವ ತಂತ್ರಜ್ಞಾನ ಕಲ್ತ್ಕೊಂಡ್ಬಿಟ್ಟಿವಿ ಸರ್, ಏನು ಗೊತ್ತಿಲ್ಲ ನಮಗೆ. ಇವಾಗ ಗೊತ್ತಾತಲ್ಲ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅಂತ ಈಗ ತಿಳಿದಿದೆಯಲ್ಲ ಸರ್, ಬದ್ಲಿ ಆಗ್ಬಿಡ್ಬೇಕು ನಾವು. ಈಗ ಈ ಉತ್ಪನ್ನಗಳೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ ನೀವು ಸರ್? ಅದೇ ನನ್ನ ಅಂಗಡಿ, ನನ್ನ ಹೈವೇಯಲ್ಲಿ ಸೀಳುವೆ ಇದೆಯಲ್ಲ, ಅಲ್ಲೇ ಒಂದು ಆರ್ಗಾನಿಕ್ ಶಾಪ್ ಅಂತ ಮಾಡಿದೀವಿ. ಸುಭಿಕ್ಷ ಸಾವಯವ ಕೃಷಿಕರ ಬಹುರಾಜ್ಯ ಸಹಕಾರ ಸಂಘ ಅಂತ ಇಂಟರ್ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ನಮ್ಮ ಸಂಸ್ಥೆ ಮಾಡಿದೆ. ಪುರುಷೋತ್ತಮ ರಾಯರ ಪ್ರತಿಷ್ಠಾನ ಹೆಡ್ ಆಫೀಸು ತೀರ್ಥಹಳ್ಳಿ, ಅದು ಇವ ರಾಜ್ಯವ್ಯಾಪಿ ಈ ಜಾಲ ಮಾಡ್ತಾ ಇದೀವಿ. ಅಲ್ಲಿಗೂ ನಾನು ಈ ಉತ್ಪನ್ನಗಳು ಕೊಡಬೇಕಂತ ಚಿಂತನೆ ಮಾಡೀನಿ. ಹೊಸ್ತಾಗಿ ಆ ಕೂಸು ಹುಟ್ಟಿದೆ, ಇನ್ನೂ ಬಲಾಢ್ಯವಾಗಬೇಕಾಗಿದೆ. ಸದ್ಯ ನಾನೇನಂದ್ರೆ ಈ ರೀತಿ ಮೇಳುಗಳಾದಾಗ ಸೊ ಬೆಂಗಳೂರಿಗೆ ಮೇಳಕ್ಕೆ ಹೋಗ್ತಾ ಇದ್ದೆ ಪ್ರತಿ ತಿಂಗಳು. ನನ್ನ ಸಾವಯವ ಕೃಷಿ ಪರಿವಾರ ನನಗೆ ಈ ಮಾರುಕಟ್ಟೆ ಸೌಲಭ್ಯ ಒದಗಿಸ್ತು, ಅದರಿಂದ ಬದುಕಿದ್ದೀನಿ ಸರ್ ನಾನು. ಆಮೇಲೆ ನನ್ನ ಅಂಗಡಿ, ನನ್ನ ಮಕ್ಕಳು ಅಲ್ಲಿ ಒಂದು ಅಂಗಡಿ ತೆರೆದ್ರು, ಈ ಬೇಲ್ದಣ್ಣಿಂದೆಲ್ಲ ಪ್ರಾಡಕ್ಟ್ ಖರ್ಚಾಯ್ತು. ಈ ರೀತಿ ರೈತ ಶೂದ್ರ ಸರ್, ಇವನು ವೈಶ್ಯನಾಗಬೇಕು ಅಂದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಅಂದ್ರೆ ಈಗ ಜಾಣ ಹುಡುಗರು ಈ ಭೂಮಿನ ಅನ್ನಪೂರ್ಣೆ ಅಂತ ಸ್ವೀಕರಿಸಿದೀವಿ. ಚಿನ್ನ ಸಿಗೋದು ಇಲ್ಲೇನೆ, ಕಬ್ಬಣ ಸಿಗೋದು ಇಲ್ಲೇ, ಅನ್ನ ಸಿಗೋದು ಇಲ್ಲೇ ಸರ್. ಇದನ್ನ ಸಾಕ್ಷಾತ್ಕಾರ ಮಾಡ್ಕೆಂಬಲಿಲ್ಲ ಸರ್ ನಾವು, ಏನೇನೋ ಮಾಡಿಬಿಟ್ಟಿವಿ ಸರ್ ನಾವು. ಈಗ ಅದನ್ನ ಸಾಕ್ಷಾತ್ಕಾರ ಮಾಡೋ ಕಲೆ ನಾವು ಕಲಿಸಬೇಕಾಗಿದೆ. ಕೃಷಿ ಪರಿವರ್ತನೆ ಆಗಬೇಕಾಗಿದೆ. ಈ ರೀತಿ ಕೃಷಿ ಪರಿವರ್ತನೆ ಆದಾಗ ರೈತ ಅವನು ಬದುಕ್ತಾನೆ ಸರ್. ಯಾಕಂದ್ರೆ ಕೃಷಿ ಸುಮಾರು, ಕೃಷಿ ಕಷ್ಟ, ಕೃಷಿಯಲ್ಲಿ ಏನೂ ಇಲ್ಲ, ಓಡೋಗ್ರಪ್ಪ ಅಂತ ಎಲ್ಲ ಜಾಂಡ್ರನ್ನೆಲ್ಲ ಪೇಟೆ ಕಳಿಸ್ಬಿಟ್ಟಿವಿ. ದಡ್ಡಲ್ಲ ಹಳ್ಳಿಗದೀವಿ, ಹೆಂಗೆ ಸರ್ ಹಳ್ಳಿ ಉದ್ಧಾರ ಆಗ್ತವೆ, ಪ್ರಪಂಚ ಹೆಂಗೆ ಉದ್ಧಾರ ಆಗಬೇಕು? ಜಾಣರು ಕೃಷಿಗಿಳಬೇಕು, ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸಬೇಕು, ಅವಾಗ ನಮ್ಮ ದೇಶ ಚೆನ್ನಾಗುತ್ತೆ ಸರ್. ಸಾವಯವ ಕೃಷಿ ಸಂತೋಷ ನೆಮ್ಮದಿ ತಂದುಕೊಟ್ಟಿದೆಯಾ ನಿಮಗೆ? ಅದ್ಭುತ. ಯಾಕಂದ್ರೆ ನಾನು ಮೊದಲು ರಾಸಾಯನಿಕ ಮಾಡ್ತಾ ಇದ್ದೆ, ಖರ್ಚು ವೆಚ್ಚ ನಾನು ಲೆಕ್ಕ ಇಡ್ತಾ ಇದ್ದೆ. ನಾನು 14 ಕ್ವಿಂಟಲ್ ಮಲ್ಲಿಗೆ ಬೆಳೆದಿದ್ದಿಲ್ಲ, ನಾನು ಮೊದಲು ಮಲ್ಲಿಗೆ ಕೃಷಿಕ, ರಾಸಾಯನಿಕ ಮಾಡ್ತಿದ್ದೆ. ಪುರುಷೋತ್ತಮ ರಾಯರ ದರ್ಶನ, ನಾರಾಯಣ ರೆಡ್ಡಿ ಅವ್ರ ದರ್ಶನ, ಎ ಪಿ ಚಂದ್ರಶೇಖರ್ ದರ್ಶನ, ಆಮೇಲೆ ಮಾನ್ವಿ ಶಿವಾನಂದ್ ಪಾಟಿ ಅವ್ರ ದರ್ಶನ, ಬೈಪ್ ಸಂಸ್ಥೆ, ಇಕ್ರಾ ಸಂಸ್ಥೆ, ಇವರೆಲ್ಲರೂ ನನಗೇನಾಯ್ತಂದ್ರೆ ಸಾವಯವದಲ್ಲಿ ಏನಿದೆ ಅಂತ ಹೇಳ್ಕೊಟ್ರು ಸರ್. ಆಮೇಲೆ ಸಂಘ ಸಂಸ್ಥೆಗಳು ಎಲ್ಲರೂ ಹೇಳ್ಕೊಟ್ರು. ಯಾವ ಸಾವಯವಕ್ಕೆ ಬಂದೋ ನಂದು 14 ಕ್ವಿಂಟಲ್ ಮಲ್ಲಿಗೆ, ಅದು 22 ಕ್ವಿಂಟಲ್ಗೆ ನಾವು ಹೋಗ್ತು ನೈಸರ್ಗಿಕ ವ್ಯವಸ್ಥೆಗೆ. ನಾನು ಚಿತ್ರದುರ್ಗಕ್ಕೆ ಮಲ್ಲಿಗೆ ಸಪ್ಲೈ ಮಾಡ್ಬೇಕಾದ್ರೆ ನಂದು ಕಲ್ಲು ಮಗ್ಗೊಂಬರೋ ಬಾಳಿಕೆ ಬರುತ್ತೆ ತಡಿತತೆ ಅಂತ. ಆ 1 ಎಕರೆ ವಾರು ಇಳುವರಿ ಹೆಚ್ಚಾಯ್ತು, ಏನೂ ಇಲ್ಲದೆ. ಮೊದಲೆಲ್ಲ ಆ ಗೊಬ್ಬರ ಹಾಕು 10-12 ಸಲ ಔಷಧಿ ಹೊಡಿತೀನಿ ಸರ್, ಲೇಬರ್ ಹೊಡೆದ್ರೆ ಹುಳ ಸಾಯಲ್ಲ ಅನ್ಕೊಂಡು ನಾನೇ ಹೊಡಿತಿದ್ದೆ, ನನ್ನ ಹೆಂಡತಿ ನೀರು ಹಾಕ್ತಿದ್ಲು. ಅವ್ ಯಾವ ಕಷ್ಟನೂ ಇಲ್ದಂಗೆ ಕೃಷಿ ಇಷ್ಟು ಸುಲಭ ಐತಲ್ಲ ಕಣ್ಣು ತೆರೆಸಿದ್ದು ನನಗೆ ಈ ಮಹಾತ್ಮರು ಸರ್. ಕೃಷಿಕರಿಗೆ ಕೃಷಿ ಕ್ಷೇತ್ರಗಳೇ ದೇವಸ್ಥಾನಗಳು ಸರ್. ರೈತರು ತಿರುಗಬೇಕು ಸರ್, ತಿಳಿಬೇಕು ಸರ್. ಆ ಬಿಜಿಕೆರೆ ವೀರಭದ್ರಪ್ಪನ ನಾನು ನೆನಿಬೇಕು ಸರ್. ಕಾರಣ ಏನಂತಂದ್ರೆ ಪುರುಷೋತ್ತಮ ರಾಯರು ಪರಿಚಯ ಆಗಿದ್ದೆ ನನಗೆ ಆ ಕ್ಷೇತ್ರದಲ್ಲಿ. ಅವರು ನನಗೆ ಜೀರೋ ಕಲ್ಟಿವೇಷನ್ ಅಂತ ಒಂದು ಕತೆ ಹೇಳ್ತಾ ಬಂದರು. ಆಮೇಲೆ ಈ ಚಿತ್ರದುರ್ಗ ಜಿಲ್ಲೆ ಪ್ರಗತಿಪರ ರೈತರ ವಿಚಾರ ವೇದಿಕೆ ಅಂತ ಒಂದು ವೇದಿಕೆ ಮಾಡಿಬಿಟ್ಟು ಪ್ರತಿ ತಾಲೂಕಿನಲ್ಲಿ ತಿಂಗಳ ಒಂದು ಕಾರ್ಯಕ್ರಮ ಮಾಡಾರ ಮೊದಲು, ಸೀತಾರಾಮ ರೆಡ್ಡಿ ಅವರು ಅಧ್ಯಕ್ಷರಾಗಿದ್ದರು. ಆ ವೇದಿಕೆ ನನಗೆ ಬಹಳ ಶಕ್ತಿ ತುಂಬಿಟ್ಟಿದೆ ಸರ್, ನನಗೆ ಜ್ಞಾನದ ತವರು ಸರ್ ನಿಮ್ಮ ಚಿತ್ರದುರ್ಗ ಜಿಲ್ಲೆ. ಈಗ ಸಾಕಷ್ಟು ಜನ ರೈತರು ನೋಡ್ತೀವಿ, ನಾವು ಈ ರಾಸಾಯನಿಕ ಬಳಸಲಿಲ್ಲ ಅಂದ್ರೆ ನಾವು ಕೃಷಿಯಲ್ಲಿ ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂತ ರೈತರು ಈ ಸಾವಯವ ಕೃಷಿಗೆ ಬರುವಂತ ಅನಿವಾರ್ಯತೆ ಇದೆ ಅಂತೀರ? ಸರ್, ಅನಿವಾರ್ಯತೆ ಅಲ್ಲ, ಇದು ಆಗ್ಲೇ ಬೇಕಾಗಿದೆ. ಇದರಲ್ಲಿ ಯಶಸ್ಸಿದೆ. ಯಾಕಂತಂದ್ರೆ ಅವ್ರಿಗೂ ಮಾಡದೆ ಹೇಳ್ತಾ ಇದ್ದಾರೆ. ಇಲ್ಲಿ ಮೊದಲಿಗೆ ಸೋಲಿದೆ, ಸ್ವಲ್ಪ ಸೋಲ್ನ ಒಪ್ಪಿಗೆಬೇಕು. ಈ ಸಾವಯವ ಕೃಷಿ ಅಂದ್ರೆ ಭೂಮಿಯಲ್ಲಿ ಆಗೋದಲ್ಲ, ಮೊದಲು ಮನಸ್ಸಿನಲ್ಲಿ ಆಗೋದು. ಮನಸ್ಸಿನಲ್ಲಿ ಆದ್ರೆ ಭೂಮಿಗೆ ಬರುತ್ತೆ ಸರ್. ಮನೋಮಯ ಶಿಲ್ಪಿ ಅಂತ ನಮ್ಮ ಅಜ್ಜ ಹೇಳ್ತಾ ಇತ್ತು. ಮೊದಲು ಮನಸ್ಸಿನಾಗೆ ಬರಬೇಕು. ಮಯ ಅಂದ್ರೆ ಅದಕ್ಕೆ ಪ್ಲಾನ್ ಬೇಕು, ಆಮೇಲೆ ಅದಕ್ಕೆ ನಾವು ತಪಸ್ ಮಾಡಬೇಕು, ಅವಾಗ ಯಶಸ್ಸಾಗುತ್ತೆ ಸರ್. ಇದನ್ನೆಲ್ಲ ಹೇಳ್ಕೊಡ್ಬೇಕಾಗಿದೆ ಸರ್. ಆಗಲ್ಲ ಅಂಬದಿಲ್ಲ. ಎಷ್ಟೋ ಜನ ಇದರಲ್ಲಿ ಅದ್ಭುತವಾಗಿ, ಬನ್ನೂರು ಕೃಷ್ಣಪ್ಪ 42 ಕೆಜಿ ತಕನ 22 ಕೆಜಿ ಸರಾಸರಿ ಪುಟ್ಬಾಳೆ ಏಲಕ್ಕಿ ಬಾಳೆ ಬೆಳೆದ್ರಲ್ಲ ಸಾವಯವದಲ್ಲಿ ನೈಸರ್ಗಿಕದಲ್ಲಿ. ಸಾಕಷ್ಟು ಜನ ಇದ್ದಾರೆ ಸರ್, ನಮ್ಮ ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಸಾಕಷ್ಟು ಜನಸಂಖ್ಯೆ ಯಶಸ್ಸಾಗಿರೋದಾರೆ. ಆ ಕೃಷಿಕರಿಗೆ ಕೃಷಿ ಕ್ಷೇತ್ರಗಳೇ ದೇವಸ್ಥಾನಗಳಂತ ಆ ದರ್ಶನ ಮಾಡಿಸ್ಬೇಕು ಸರ್ ಅವ್ರಿಗೆ. ಆಗಲ್ಲಂಬರಿಗೆ ಮನಸ್ಸು ಮಾಡಬೇಕು, ಆಸಕ್ತಿ ತೋರಿಸ್ಬೇಕು. ಹೌದು, ಶ್ರದ್ಧೆಯಿಂದ ಮಾಡ್ಬೇಕು. ಶ್ರದ್ಧಾವಾನ್ ಲಭಿತ ಜ್ಞಾನ. ಆ ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ದಿದ್ರೆ ಹೆಂಗ್ ಸರ್ ಆಗುತ್ತೆ? ತಪ್ಪಾಗುತ್ತೆ. ತಿದ್ದಿಕೊಂಡು ಮುಂದೋಡಿಬೇಕು. ಕೃಷಿ ಅಂದ್ರೆ ಸೋಲೆ, ಕಟ್ಟಿಕೊಂಡು ಕಟ್ಟಿಕೊಂಡು ಪಾಸ್ ಆಗ್ಬೇಕು ಸರ್. ನಾನು ಒಂದೇ ಸಲ ಗೆದ್ದಿಲ್ಲ, ನಾನು ಬರೀ ದಡ್ಡ. ಶಾಲೆಗೂ ದಡ್ಡ, ಕೃಷಿಗೂ ದಡ್ಡ, ಆದ್ರೆ ಕಟ್ಟಿಕೊಂಡು ಪಾಸ್ ಮಾಡ್ತಾ ಬಂದಿನಿ ನಾನು. ಅದಕ್ಕೆ ಇವತ್ತು ನನಗೆ ಸಮೃದ್ಧಿ ಸರ್. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟಾಯ್ತಾನೆ? ಅದ್ಭುತ ಸಂತೋಷ ಸರ್. ಎಲ್ಲರ ತಗೋ, ಅಪ್ಪನ ತಗೋ ಬಯಸ್ಕೊಂಬದೆ, ಅಮ್ಮನ ತಗೋ ಬಯಸ್ಕೊಂಬದೆ, ಅಣ್ಣ ತಮ್ಮಗಳು ತಗೋ ಬಯಸ್ಕೊಂಬದೆ, ಸುತ್ತಮುತ್ತ ಊರವ್ರ ತಗೋ ಬಯಸ್ಕೊಂಬದೆ. ಇವತ್ತು ಈಗ ಆನಂದ. ನಾನು ಬಯಸ್ಕೊಂಡು ಸುಮ್ಮನೆ ಇದು ಕಲ್ಲಾಗು ಕಷ್ಟದಡಿ ಮನೆಗೆ ಮಲ್ಲಿಗೆ ಆಗು ಅಂತ ಏನು ಹೇಳ್ತಾರಲ್ಲ ಹಂಗೆ ಇವತ್ತು ನನಗೆ ಖುಷಿ ಸರ್. ಕಾರಣ ಏನಂತಂದ್ರೆ ನಾನು ಸುಮ್ಮನೆ ಇದ್ದದ್ದು ಒಳ್ಳೇದಾಗೈತೆ. ಅವ್ರಿಗೇನಂದ್ರೆ ನನ್ನ ಮಗ ಕೆಟ್ಟನಲ್ಲ ಅಂತ ಅಭಿಮಾನಕ್ಕೆ ಬೈತಾ ಇದ್ರು. ಅಪ್ಪ ಅಮ್ಮಗಳು ಎಷ್ಟು ಬೈದ್ರು ಖುಷಿ ಪಡ್ಬೇಕು ಸರ್, ಅವ್ರನ್ನ ಅನ್ನಬಾರ್ದು. ಕಾರಣ ಏನಂತಂದ್ರೆ ಆ ಬೈಗಳು ನಮಗೆ ಆಶೀರ್ವಾದ ಸರ್. ಅಪ್ಪ ಬೈದ ಅಂತಂದ್ರೆ ಬೈಗಳು ಆಶೀರ್ವಾದ ಸರ್. ಅಲ್ಲಿ ನಿಂದಾ ಸ್ತುತಿ ಪದ್ಧತಿ ಅಂತ ಅಂತೀವಿ ನಾವು ಆರಾಧನೆಯಲ್ಲಿ. ಹಂಗೆ ಯಜಮಾನರು ನಮ್ಮನ್ನು ಬೈಬೇಕು ಸರ್. ಬೈದಂಗಲ್ಲ ನಾವು ಗಟ್ಟಿ ಆಗ್ತಾ ಹೋಗ್ತೀವಿ ಸರ್. ಅದನ್ನ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ಎಲ್ಲಿ ತಪ್ಪಿದೆ, ಏನ್ ಮಾಡಿದೆ, ನಾನು ತಿದ್ದಿಕೊಳ್ಳೋದೇನಂತ ಯೋಚನೆ ಮಾಡ್ಬೇಕು ಸರ್. ಅವಾಗ ನಮಗೆ ಅದು ಯಶಸ್ಸಾಗುತ್ತೆ. ಈಗ ಈ ಕಾರ್ಯಕ್ರಮ ಕೇಳಂತ ರೈತ ಬಂಧುವರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು? ಸಂಪರ್ಕ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು? ಮನೆಗೆ ಬರ್ಬೇಕು ಸರ್. ಕತೆ ಹೇಳೋದಕ್ಕಿಂತ ಕತೆ ನೋಡ್ಬೇಕು ಸರ್. ಏನ್ ಆಗಿದೀವಿ, ಏನ್ ಮಾಡಿದೀವಿ. ನಾನೊಂದು ಗುಡ್ಲಗಿದ್ದೆ ಸರ್, ತಾಟ್ಪಲ್ಲಿ ಬಿಟ್ಟು 3 ಕಲ್ಲಿಟ್ಟು ಹೋಗ್ತಾ ಇದ್ದೆ. ಇವತ್ತು ಮನೆ ಕಟ್ಕೊಂಡಿದ್ದೀನಿ, ಗೋಶಾಲೆ ಮಾಡ್ಕೊಂಡಿನಿ, ಒಂದು ಪ್ರೊಡಕ್ಷನ್ ಯೂನಿಟ್ ಅಂತ ಒಂದು ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಅದ್ಭುತವಾಗಿ ಬೆಳೆದರೆ 3 ಮಕ್ಕಳು ಹಳ್ಳಿಯಲ್ಲಿ ಉಳಿಸ್ಕೊಂಡಿದ್ದೀನಿ. ಏನು ಸರ್, ಕೃಷಿ ಪೂರ್ವಕ ಚಿಂತನೆಗಳನ್ನೇ ಮಾಡ್ತಾ ಇದ್ದೀವಿ. ಸಮೃದ್ಧಿ ಆಗಿದ್ದೀವಿ ಸರ್. ಕೆಲಸಕ್ಕೆ ಬರೋದನ್ನು ಸಮೃದ್ಧಿ ಆಗಿದ್ದೀನಿ ಅಂದರೆ ಶಕ್ತಿ ಅಲ್ಲೇನು ಸರ್? ಮೊಬೈಲ್ ಸಂಖ್ಯೆ ಹೇಳ್ರಿ, ನಿಮ್ಮನ್ನು ಯಾರನ್ನ ಸಂಪರ್ಕ ಮಾಡ್ಬೇಕಂದ್ರೆ? 9060-2561 ಸರ್. ಬಹಳ ಸಂತೋಷ ಸಜ್ಜನ್ ಅವರೇ, ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳನ್ನು ಕುರಿತು ಕೂಡ್ಲಿಗಿ ತಾಲೂಕು ಹಿರಿಕೆರೆ ಗ್ರಾಮದ ಪ್ರಗತಿಪರ ಕೃಷಿಕ ಹೆಚ್ ವಿ ಸಜ್ಜನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎ ಜಗದೀಶ್ ಗೋಪನಹಳ್ಳಿ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯ ಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಒಂದು ಜನಪದ ಗೀತೆ. ಕೇಳಿ ರೈತರಿಗೆ ಸಲಹೆ. ರೈತ ಬಾಂಧವರೇ, ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಬೇವಿನ ಉಪಯೋಗ ಯಾವ ರೀತಿ ಇರುತ್ತಪ್ಪ ಅಂದ್ರೆ, ಬೇವಿನಲ್ಲಿರುವಂತಹ ಕೀಟನಾಶಕ ಅಂಶಗಳು ಕೀಟಗಳ ಮೇಲೆ ವಿವಿಧ ರೀತಿಯಲ್ಲಿ ಜೈವಿಕ ಕ್ರಿಯೆಯನ್ನ ನಡೆಸ್ತವೆ. ಅವುಗಳಲ್ಲಿ ಪ್ರೌಢ ಕೀಟವು ಬೇವು ಉಪಚರಿಸಿದ ಎಲೆಯ ಮೇಲೆ ಮೊಟ್ಟೆ ಇಡುವುದನ್ನ ತಡೆಯಬಹುದು. ಮೊಟ್ಟೆ ಇಟ್ಟರೂ ಸಹ ಅದನ್ನ ಭ್ರೂಣಾವಸ್ಥೆಯಲ್ಲಿಯೇ ಸಾಯಿಸುವುದು, ಮೊಟ್ಟೆಯಿಂದ ಮರಿಹುಳು ಹೊರಬಂದಲ್ಲಿ ಅದನ್ನ ತಿಂದಂತೆ ಮಾಡುವುದು, ತಿಂದರೂ ಸಹ ಆ ಹುಳು ವಿವಿಧ ಹಂತಗಳಲ್ಲಿ ಅಂದ್ರೆ ಜ್ವರಕ್ಕೆ ಹೋಗುವ ಹಂತಗಳಲ್ಲಿ ಸಾಯಿಸುವುದು. ಅನೇಕ ರೀತಿಯಲ್ಲಿ ಬೇವು ಕೀಟಗಳ ಜೀವನ ಕ್ರಮದ ಮೇಲೆ ದಾಳಿ ಮಾಡುವುದರಿಂದ ಕೀಟಗಳು ಬೇವಿಗೆ ಕೀಟನಾಶಕ ನಿರೋಧಕತೆ ಬೆಳೆಸಿಕೊಳ್ಳಲು ಸಾಧ್ಯವಿರುವುದಿಲ್ಲ. ಇನ್ನು ಬೇವಿನ ಬೀಜದ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಶೇಖರಣೆ ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ, ಬೇವಿನ ಮರಗಳು ಸಾಮಾನ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದವರೆಗೆ ಬೇವಿನ ಬೀಜಗಳನ್ನ ಬಿಡ್ತವೆ. ಈ ಪ್ರಮಾಣ ಜುಲೈಯಿಂದ ಆಗಸ್ಟ್ ತಿಂಗಳವರೆಗೆ ಅಧಿಕ ಪ್ರಮಾಣದಲ್ಲಿರುತ್ತೆ. ಈ ಕಾಲದಲ್ಲಿ ಬಿದ್ದ ಹಣ್ಣು ಮತ್ತು ಬೀಜಗಳನ್ನ ವಾರದಲ್ಲಿ 2-3 ಬಾರಿ ಆರಿಸಿ ಸಂಗ್ರಹಿಸಬೇಕು. ಆರಿಸಿದ ಬೀಜಗಳನ್ನ 2-3 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿ ತೊಳೆದು ನಂತರ ನೆರಳಿನಲ್ಲಿ ಒಣಗಿಸಬೇಕು. ಹಣ್ಣುಗಳನ್ನ ಆರಿಸಿಕೊಂಡಲ್ಲಿ ಅವುಗಳನ್ನ ನೀರಿನಲ್ಲಿ 24 ಗಂಟೆಗಳ ಕಾಲ ನೆನೆ ಹಾಕಿ ನಂತರ ಅವುಗಳನ್ನ ಕೈಯಿಂದ ಹಿಸುಕಿ ಅಥವಾ ಕಾಲಿನಿಂದ ತುಳಿದು ಸಿಪ್ಪೆ ಮತ್ತು ತಿರುಳುಗಳನ್ನ ಬೀಜದಿಂದ ಬೇರ್ಪಡುವಂತೆ ಮಾಡಬೇಕು. ಸಿಪ್ಪೆ ಸಮೇತ ತಿರುಳು ನೀರನ್ನ ಹೊರಚೆಲ್ಲಿ ಮತ್ತೊಮ್ಮೆ ಬೀಜಗಳನ್ನ ತೊಳೆದು ನೆರಳಿನಲ್ಲಿ ಒಣ ಹಾಕಿ ಉಳಿದ ಸಿಪ್ಪೆಯನ್ನ ಆರಿಸಿ ತೆಗಿಬೇಕು. ಬೀಜಗಳನ್ನು 2-3 ವಾರಗಳ ಕಾಲ ನೆರಳಿನಲ್ಲಿ ಒಣಗಿಸಬೇಕು. ಈ ಸಮಯದಲ್ಲಿ ಆಗಿಂದಾಗ್ಗೆ ಬೀಜಗಳನ್ನ ತಿರುವಿ ಹಾಕುವುದರಿಂದ ಶಿಲೀಂಧ್ರಕ್ಕೆ ತುತ್ತಾಗುವುದನ್ನ ತಪ್ಪಿಸಬಹುದು. ಚೆನ್ನಾಗಿ ಒಣಗಿಸಿದ ಬೀಜಗಳನ್ನ ಗೋಣಿಚೀಲದಲ್ಲಿ ಅಥವಾ ಬಟ್ಟೆ ಚೀಲದಲ್ಲಿ ತುಂಬಿ ಗಾಳಿಯಾಡುವ, ತೇವಾಂಶ ಕಡಿಮೆ ಇರುವ ಮತ್ತು ಸ್ವಲ್ಪ ಕತ್ತಲು ವಾತಾವರಣವಿರುವಂತಹ ಜಾಗದಲ್ಲಿ ಶೇಖರಣೆ ಮಾಡಬೇಕು. ಈ ರೀತಿ ಸಂಸ್ಕರಣೆ ಮಾಡಿದ ಬೀಜಗಳನ್ನ 1 ಕಾಲ ಶೇಖರಿಸಿಟ್ಟು ಕೀಟ ಪೀಡೆ ಹತೋಟಿಗಾಗಿ ಕಷಾಯ ಮಾಡಲು ಬಳಸಿಕೊಳ್ಳಬಹುದು. ಬೀಜಗಳು ಶಿಲೀಂಧ್ರದ ಬಾಧೆಗೆ ತುತ್ತಾಗುವುದನ್ನು ತಡೆಯಲು ಅವುಗಳನ್ನು ಡೈಥೇನ್ M45 ಶಿಲೀಂಧ್ರ ನಾಶಕವನ್ನು 0.2% ಬೆರೆಸಿ ಶೇಖರಿಸಿಡಬೇಕು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲ್ಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನ ಸಂಪರ್ಕಿಸಲು ಕೋರಲಾಗಿದೆ. ಕಿಸಾನ್ ಕಾಲ್ ಸೆಂಟರ್ 1800-1850551 ಅಥವಾ ರೈತ ಸಹಾಯವಾಣಿ ಸಂಖ್ಯೆ 1800-425-3553 ಈ ನಂಬರ್ಗೆ ಉಚಿತವಾಗಿ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಪ್ರಕಟಣೆಗಳು. ಸಾವಯವ ಕೃಷಿ ನೀತಿ 2004 ರಾಜ್ಯದಲ್ಲಿ ಈವರೆಗೆ ಕೃಷಿ ಇಲಾಖೆಯಿಂದ ಅನುಷ್ಠಾನಗೊಳ್ಳುತ್ತಿರುವ ಸಾವಯವ ಉತ್ತೇಜನ ಕಾರ್ಯಕ್ರಮಗಳಿಂದಾಗಿ ಸಾವಯವ ಉತ್ಪನ್ನಗಳ ಉತ್ಪಾದನೆ ಪ್ರಮಾಣ ಹೆಚ್ಚುತ್ತಿದ್ದು ಗ್ರಾಹಕರಲ್ಲೂ ಸಾವಯವ ಉತ್ಪನ್ನಗಳ ಮಹತ್ವದ ಕುರಿತು ಜಾಗೃತಿ ಉಂಟಾಗಿದೆ. ಇದರಿಂದ ಸಾವಯವ ಉತ್ಪನ್ನಗಳ ಬೇಡಿಕೆ ಹೆಚ್ಚುತ್ತಿದೆ. ಆದರೆ ಸಾವಯವ ರೀತಿಯಿಂದಲೇ ಉತ್ಪನ್ನವಾಗಿರುವ ಉತ್ಪನ್ನಗಳೆಂದು ಖಾತರಿಪಡಿಸಿಕೊಳ್ಳುವ ಕುರಿತು ಅನುಮಾನ ವ್ಯಕ್ತವಾಗುತ್ತಿದೆ. ಈ ಅವಶ್ಯಕತೆಯನ್ನು ಮನಗಂಡು ಕರ್ನಾಟಕ ಸರ್ಕಾರವು ದೇಶದಲ್ಲಿಯೇ ಪ್ರಥಮವಾಗಿ ಸಾವಯವ ಕೃಷಿಕರ ಉತ್ಪಾದನೆಗೆ ದೃಢೀಕರಣ ಅಥವಾ ಪ್ರಾಮಾಣೀಕರಣ ನೀಡುವ ಯೋಜನೆಯಾದ ಸಾವಯವ ಕೃಷಿ ಅಳವಡಿಕೆ ಮತ್ತು ದೃಢೀಕರಣ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದೆ. ಈ ಕಾರ್ಯಕ್ರಮದಲ್ಲಿ ವೈಯಕ್ತಿಕವಾಗಿ ಹಾಗೂ ಗುಂಪಿನಲ್ಲಿ ನೋಂದಾಯಿಸಿಕೊಂಡ ರೈತರಿಗೆ ಪರಿವರ್ತನಾ ಅವಧಿಯಾದ 3 ಸಾವಯವ ಉತ್ಪನ್ನಗಳನ್ನು ಉತ್ಪಾದಿಸಲು ಪ್ರೋತ್ಸಾಹಿಸಿ ಅವುಗಳಿಗೆ ದೃಢೀಕರಣ ಅಥವಾ ಪ್ರಾಮಾಣೀಕರಣ ನೀಡುವ ಉದ್ದೇಶ ಹೊಂದಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಈಗಾಗಲೇ ಪ್ರಾಮಾಣೀಕರಣ ಪ್ರಕ್ರಿಯೆ ಆರಂಭಗೊಂಡಿದ್ದು ಇನ್ನು ಹೆಚ್ಚಿನ ವಿಸ್ತೀರ್ಣ ಹಾಗೂ ರೈತರನ್ನು ಪ್ರಾಮಾಣೀಕರಣ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಅರ್ಹ ಸಾವಯವ ಕೃಷಿಕರಿಂದ ಪ್ರಾಮಾಣೀಕರಣಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಿದೆ. ಆಸಕ್ತ ಸಾವಯವ ರೈತರ ಗುಂಪುಗಳು ಹಾಗೂ ರೈತ ಬಾಂಧವರು ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಿದೆ. ಗುಂಪು ಹಾಗೂ ವೈಯಕ್ತಿಕ ಅರ್ಜಿಗಳನ್ನು ಸಲ್ಲಿಸಲು 16/8/2021 ದಿನಾಂಕವಾಗಿರುತ್ತದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ದಾವಣಗೆರೆಯವರು ತಿಳಿಸಿರುತ್ತಾರೆ. 2021 ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಇಲಾಖಾ ಕಾರ್ಯಕ್ರಮಗಳಡಿ ರಿಯಾಯಿತಿ ದರದಲ್ಲಿ ಪ್ರಾಮಾಣಿತ ಗುಣಮಟ್ಟದ ಬಿತ್ತನೆ ಬೀಜ ವಿತರಣೆಯಲ್ಲಿ ಶೇಂಗಾ ಬಿತ್ತನೆ ಬೀಜಕ್ಕೆ ಸರ್ಕಾರ ನಿಗದಿಪಡಿಸಿದ ಸಂಸ್ಥೆಗಳಿಂದ ಪೂರೈಸಲು ಈ ಹಿಂದೆ ನಿಗದಿಪಡಿಸಿದ್ದ ದರಕ್ಕೆ ಅನುಗುಣವಾಗಿ ಪ್ರತಿ ಕ್ವಿಂಟಾಲ್ಗೆ 400 ರೂಪಾಯಿಗಳ ದರವನ್ನು ಕಡಿತಗೊಳಿಸಿರುತ್ತಾರೆ. ಅಲ್ಲದೆ ಮತ್ತೊಮ್ಮೆ ದರ ಪರಿಷ್ಕರಿಸಿ ಪ್ರತಿ ಕ್ವಿಂಟಾಲ್ಗೆ 400 ರೂಪಾಯಿಗಳ ದರಗಳನ್ನು ಕಡಿತಗೊಳಿಸಿ ಒಟ್ಟಾರೆಯಾಗಿ 800 ರೂಪಾಯಿಗಳು ಕಡಿತಗೊಂಡಿರುತ್ತದೆ. ಆದ್ದರಿಂದ ರೈತರಿಗೆ ಸರ್ಕಾರದ ಸಹಾಯಧನದ ಜೊತೆಗೆ ಪ್ರತಿ 30 ಕೆಜಿ ಬ್ಯಾಗ್ಗೆ 240 ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಕಡಿತಗೊಳಿಸಿದೆ. ಆದ್ದರಿಂದ ಶೇಂಗಾ ಬಿತ್ತನೆ ಬೀಜ ಪಡೆಯುವ ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಲು ಜಂಟಿ ಕೃಷಿ ನಿರ್ದೇಶಕರು ಚಿತ್ರದುರ್ಗ ಇವರು ಕೋರಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ವ್ಯಾಪ್ತಿಯ ಸಮೀಪದ ರೈತ ಸಂಪರ್ಕ ಕೇಂದ್ರಗಳಿಗೆ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಸಂಪರ್ಕಿಸಲು ಕೋರಿದೆ. ಕೆಳಗರೆ ದುರ್ಗದ ಸಿರಿ ಸಂಪತ್ತು ಸಿರಿಧಾನ್ಯಗಳ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಭಾನುವಾರ ಬೆಳಗ್ಗೆ 7:15 ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸಿರಿಧಾನ್ಯಗಳ ಬೇಸಾಯ, ಅವುಗಳ ಮೌಲ್ಯವರ್ಧನೆ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಸಿರಿಧಾನ್ಯಗಳ ಮಹತ್ವ ಮತ್ತು ಕೃಷಿಗೆ ಸಂಬಂಧಿಸಿದ ಇತರೆ ಮಾಹಿತಿಗಳನ್ನೊಳಗೊಂಡ ಕಾರ್ಯಕ್ರಮಗಳು ನಿರಂತರವಾಗಿ 1 ವರ್ಷದವರೆಗೆ ಪ್ರಸಾರವಾಗುತ್ತದೆ. ಕೃಷಿ ತೋಟಗಾರಿಕೆ ಇಲಾಖೆಗಳ ಅಧಿಕಾರಿಗಳು, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಹಾಗೂ ಕೃಷಿಗೆ ಸಂಬಂಧಿಸಿದ ಪರಿಣಿತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಿದ್ದು, ಜೊತೆಗೆ ಪ್ರಗತಿಪರ ಕೃಷಿಕರ ಅನುಭವಗಳು ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿವೆ. ಪ್ರತಿ ಕಾರ್ಯಕ್ರಮದ ಕೊನೆಯಲ್ಲಿ ಆಯಾ ಕಾರ್ಯಕ್ರಮದ ಮಾಹಿತಿಗೆ ಸಂಬಂಧಿಸಿದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತಿದ್ದು, ಕಾರ್ಯಕ್ರಮವನ್ನು ಗಮನವಿಟ್ಟು ಕೇಳಿ ಸರಿಯಾದ ಉತ್ತರ ನೀಡಿದ ಅದೃಷ್ಟ ಕೇಳುಗರಿಗೆ ಸೂಕ್ತ ಬಹುಮಾನ ನೀಡಲಾಗುವುದು. ತಪ್ಪದೇ ಕೇಳಿ ದುರ್ಗದ ಸಿರಿ ಸಂಪತ್ತು ಪ್ರತಿ ಭಾನುವಾರ ಬೆಳಗ್ಗೆ 7:15 ಹಾಗೂ ಪ್ರತಿ ಗುರುವಾರ ಕಿಸಾನ್ ವಾಣಿ ಕೃಷಿರಂಗದಲ್ಲಿ ನಿಮ್ಮ ಚಿತ್ರದುರ್ಗ ಎಫ್ಎಂನಲ್ಲಿ. ಕಾರ್ಯಕ್ರಮ ಕೇಳಿ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮತ್ತೊಂದು ಜನಪದ ಗೀತೆ. ಮಣ್ಣಿಗೆ ಬರಲೇನೆ ವನವಸುರಾಡಲೇನೆ ಮಲ್ಲಿಗೆ ಹೂವ ಕೊಯ್ದು ಚೆಲ್ಲಲೇನೆ ರಾಣಿ ನಿನ್ನ ಮಣ್ಣಿಗೆ ಬರಲೇನೆ ನನ್ನ ಮುದ್ದಿನ ಗಿಣಿಯೇ ನಂದನದಾನವುಂದೇ ಲವಂಗದ ಗುಳಿ ತೆಗೆಸಲು ರಾಣಿ ನಿನ್ನ ಮನೆಗೆ ಬರಲೇನೆ ಪದರಂಗಿ ಹೆಣ್ಣೆ ಮರಿಲಾರೆ ರಾಣಿ ನಿನ್ನ ಮನೆಗೆ ಬರಲೇನೆ ಮದರಂಗಿಯೇ ಹೆಣ್ಣೆ ಮರಿಲಾರೆ ಕ್ಯಾದಿಗೆ